ಆಭರಣಗಳು ಅದೃಷ್ಟದ ಸ್ವರೂಪ. ಆಭರಣ್ ಜ್ಯುವೆಲ್ಲರ್ಸ್, ನಿಮ್ಮ ಸಂಭ್ರಮಕ್ಕೆ ನಮ್ಮ ಅಪ್ಪಟ ಚಿನ್ನಾಭರಣಗಳು, ನಿಮ್ಮ ಸೌಂದರ್ಯಕ್ಕೆ ನಮ್ಮ ಮೌಲ್ಯಾಧಾರಿತ ವಜ್ರಾಭರಣಗಳು, ನಿಮ್ಮ ಮನೆ ತುಂಬಲು ನಮ್ಮ ಅಪೂರ್ವ ಬೆಳ್ಳಿಯ ಸಾಮಗ್ರಿಗಳು, ನಿಮ್ಮ ಸಕಲ ಅಭೀಷ್ಟ ಸಿದ್ಧಿಗಾಗಿ ನಮ್ಮ ಕರಕುಶಲ ಚಿನ್ನಾಭರಣಗಳು. ಬನ್ನಿ ಆಭರಣ್ ಜ್ಯುವೆಲ್ಲರ್ಸ್ ನಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಆಭರಣ್ ಜ್ಯುವೆಲ್ಲರ್ಸ್, ಸಾಗರ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು. ಯಾವುದೇ ನಿಂಗ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. #ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ಆತ್ಮೀಯರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಕೃಷಿಯ ಅನುಭವ, ಈ ಕುರಿತು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯ ಜಯಪ್ಪ ಅವರೊಡನೆ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ರೈತ ಬಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಭದ್ರಾವತಿ ತಾಲೂಕು ಬಾಳೆಮಾರನಹಳ್ಳಿಯಲ್ಲಿದ್ದೀವಿ. ಇಲ್ಲಿ ಜಯಪ್ಪ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಜಯಪ್ಪ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಜಯಪ್ಪ ಅವರೇ, ಎಷ್ಟು ವರ್ಷದಿಂದ ತಾವು ಈ ಕೃಷಿನ ಮಾಡ್ತಾ ಇರೋದು? ಸರ್, ನಾವು ಸುಮಾರು ಈಗ ನಾನು ಕಾಲೇಜ್ ಬಿಟ್ಟಿಂದ ಹೆಚ್ಚು ಕಡಿಮೆ ಈಗ 25 ವರ್ಷ ಆಯ್ತು. 25 ವರ್ಷದಿಂದ ಕೃಷಿ ಇದು ಮಾಡ್ತಾ ಇದೀವಿ. ಜಮೀನಲ್ಲಿ ಮುಂಚೆ ಭತ್ತ ಬೆಳೀತಾ ಇದ್ವಿ, ಈಗ ಭತ್ತ ತೆಗೆದು ಈಗ ಅಡಿಕೆ ಗಿಡ ಕಟ್ಟಿದ್ವಿ, ಅವನ್ನ ಅಡಿಕೆ ಬೆಳೆದಿವಿ. ಇಲ್ಲಿ ತನಕ ಕಲ್ತಿರೋದು ತಾವು? PUC ಸರ್, ಸೆಕೆಂಡ್ ಇಯರ್ PUC ಓದಿವಿ ಸರ್. ಈಗ ಮನೆ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಓದ ನಂತರವಾಗಿ ಕೃಷಿಗೆ ಯಾಕೆ ಆಸಕ್ತಿ ಬಂತು? ಓದಕ್ ಮುಂದುವರಿಯಕ್ ಆಗ್ಲಿಲ್ಲ ಸರ್, ಹಂಗಾಗಿ ನಮ್ಮನೆಗೆ ಯಾರು ಮಾಡೋರು ಇದ್ದಿಲ್ಲ, ಹಂಗಾಗಿ ನಾವು ಕೃಷಿ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಕೃಷಿ ಕಡೆ ನಿಂತ್ಕೊಂಡಿದ್ವಿ. ಈಗ ಅದು ಕೃಷಿಯಲ್ಲೇ ಈಗ ತೋಟ ಮಾಡ್ಕೊಂಡು. ಎಷ್ಟು ಎಕರೆ ಜಮೀನಿದೆ ತಮ್ದು? 1 ಎಕರೆ ಇದೆ ಸರ್. 1 ಎಕರೆಯಲ್ಲಿ ಏನ್ ಮಾಡ್ಕೊಂಡಿದ್ದೀರಾ? 1 ಎಕರೆಯಲ್ಲಿ ಅಡಿಕೆ ಮಾಡಿದೀವಿ ಸರ್. ಯಾವ ಅಡಿಕೆ ಹಾಕಿದಿರಿ ತಾವು? ತರೀಕೆರೆ ಹತ್ರ ಗೋಡ್ ತಂದು, ಅದು ಅಲ್ಲಿಂದ ಗೋಡ್ ತಂದು ಅದು ನೆಲದಲ್ಲಿ ಮಡಿ ಮಾಡಿ ಅದಕ್ಕೆ ಬೀಜ ಕ್ಲೀನ್ ಊರಿ ಅದ್ರ ಮೇಲೆ ಮರಳ ಹಾಕಿ ಅದೊಂದು. ಅಂದ್ರೆ ಅದು ಎಷ್ಟು ವರ್ಷದ ಗೋಟ್ ಅದು? ಅದು ಸುಮಾರು 40 ವರ್ಷದ ಗೋಟ್ ಸರ್. ಈಗ ಗೊತ್ತಾಯ್ತು ತಮ್ಗ ಇದು 40 ವರ್ಷದ ಗೋಟು ಅಂತ? ಯಾವ ರೀತಿ ಕಂಡಿಡ್ಕೊಂಡ್ರೆ? ಅವ್ರು ತೋಟ ಮಾಡಿದ್ರಲ್ಲ, ಅವ್ರ ಹಿರಿಯರ ಮನಸ್ಸಿಂದ ತಿಳ್ಕೊಂಡು ತಗೊಂಬಂದಿದ್ದು ಸರ್. ಅದನ್ನ ತಂದು ಮಡಿ ಮಾಡಿ ಅದು ಅದ ಮೇಲೆ ಮರಳು ಹಾಕಿ, ದಪ್ಪ ಮರಳು ಹಾಕಿ 1 ತಿಂಗಳು ಬಿಟ್ಟು ಮೊಳಕೆ ಬಂದ ನಂತರ ನಾವು ಪ್ಯಾಕೆಟ್ ಮಣ್ಣು ಎಲ್ಲ ತಂದು ಆ ಮಣ್ಣಿಗೆ ದನಿ ಗೊಬ್ಬರ ಮರಳು ಎಲ್ಲ ಮಣ್ಣೆಲ್ಲ ಮಿಕ್ಸ್ ಮಾಡಿ 2 ಕೆಜಿ ಪ್ಯಾಕೆಟಿಗೆ ಅದನ್ನ ತುಂಬಿಟ್ಟು ಆಮೇಲೆ ನೆನೆಸಿ ಪ್ಯಾಕೆಟನ್ನು ಕ್ಲೀನಾಗಿ ನೆನೆಸಿ ಹದವಾಗಿ ಮಾಡಿ ಅದನ್ನು ಆ ಮೊಳಕೆ ಹೊಡೆದಿದ್ದ ಸಸಿಯನ್ನು ಅದನ್ನು ಪ್ಯಾಕೆಟ್ ಒಳಗೆ ಇಟ್ಟು ಅದು 1 ವರ್ಷ ಕಾಪಾಡಿ ಆಮೇಲೆ ನಾವು ಒಯ್ದು ಈ ಮಣ್ಣನ್ನ ತಂದ್ವಿ ಅಂತ ಹೇಳಿದ್ರಿ. ಯಾವ ರೀತಿ ಹದಗೊಳಿಸ್ಕೊಂಡ್ರಿ ಮಣ್ಣನ್ನ ಬೀಜ ನೆಡಕ್ಕಿಂತ ಮುಂಚಿತವಾಗಿ? ಮುಂಚಿತವಾಗಿ ಅಂದ್ರೆ ಆ ಮಣ್ಣನ್ನ ಸಣ್ಣಕ್ಕೆ ಪುಡಿ ಮಾಡಿ ಅದಕ್ಕೆ ಮರಳು ಮಿಕ್ಸ್ ಮಾಡಿ, ದಪ್ಪ ಮರಳು ಮಿಕ್ಸ್ ಮಾಡಿ ಅದಕ್ಕೆ ದನಿ ಕೊಡಿಕೆ ಗೊಬ್ಬರನ ಮಿಕ್ಸ್ ಮಾಡಿ ಅದೆಲ್ಲ ಮಣ್ಣು ಪುಡಿ ಮಾಡಿ ಸಣ್ಣಕ್ಕೆ ಮಾಡಿ ಆ 2 ಕೆಜಿ ಪ್ಯಾಕೆಟಿಗೆ ತುಂಬಿದ್ದು ಸರ್. ತುಂಬಿಟ್ಟು ಅದಕ್ಕೇನು ತಾವು ಗೊಬ್ಬರ ಏನು ಮಿಕ್ಸ್ ಮಾಡ್ಕೊಳ್ಳಿಲ್ಲ? ಸೀಮೆ ಗೊಬ್ಬರ ಏನು ಮಿಕ್ಸ್ ಮಾಡಿಲ್ಲ ಸರ್, ಬರೀ ದನಿ ಗೊಬ್ಬರ. ದನಿ ಗೊಬ್ಬರ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಪ್ಯಾಕೆಟ್ಗೆ ಹಾಕಿ ಆಮೇಲೆ ಬೀಜ ಊರಿದ್ದು ಗೋಟು ಮೊಳಕೆ ಬಂದಿದ್ದ ಗೋಟನ್ನ ಆ ಪ್ಯಾಕೆಟ್ ಒಳಗೆ ಊರಿದ್ದು ಸರ್. ಈ ಮೊಳಕೆ ಬರಕ್ಕಿಂತ ಮುಂಚೆ ಏನ್ ಮಾಡಿದ್ರಿ? ಮೊಳಕೆ ಬರಕ್ಕೆ ಯಾವ ರೀತಿಯಾದ ಒಂದು? ಅದು ಗೋಟ್ ತಂದ್ಬಿಟ್ಟು ಮಡಿ ಮಾಡಿ ಅದನ್ನ ನೆಲದಲ್ಲಿ ಕ್ಲೀನಾಗಿ ಊರಿ ಅದ್ರ ಮೇಲೆ ಮರಳಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಹುಲ್ಲಾಕಿ ನೆನೆಯಕ್ಕೆ ನೀರ್ ಬಿಟ್ಟು ಹದವಾಗಿ ಅದು 1 ತಿಂಗಳ ನಂತರ ಮೊಳಕೆ ಬಂತು ಸರ್. ಮೊಳಕೆ ಬಂದದ್ದನ್ನ ನಾವು ಪ್ಯಾಕೆಟಿಗೆ ಇದ್ ಮಾಡಿದ್ವು. 1 ತಿಂಗಳು 1.5 ತಿಂಗಳಿಗೆ ಬಂದೇ ಬರುತ್ತೆ ಸರ್. ಅದು ಕ್ಲೀನಾಗಿ 2 ಎಲೆ ಬರ್ಬೇಕು, 2 ಎಲೆ ಬಂದ್ರೆ ಕ್ಲೀನಾಗಿ ಪ್ಯಾಕೆಟಿಗೆ ಊರಕ್ ವೈನ್ ಆಗುತ್ತೆ. ಸೀರ ಸಣ್ಣ ಮೊಳಕೆ ಆದ್ರೆ ಗೊತ್ತಾಗಲ್ಲ, ಸ್ವಲ್ಪ ದೊಡ್ಡಕ್ ಬಂದ್ರೆ ಊರಕ್ ವೈನ್ ಆಗುತ್ತೆ. ಕೆಲವರೆಲ್ಲ ಗೆಪ್ಪೆ ಗಿಡ ಅಂತ ಹೇಳ್ತಾರೆ, ಆ ರೀತಿ ಅದು ಮಾಡಿಲ್ಲ ತಾವು? ಇಲ್ಲ ಸರ್, ಆ ರೀತಿ ಗೆಪ್ಪೆ ಗಿಡ ಏನ್ ಹಚ್ಚಲಿಲ್ಲ. ನಾವು ಪ್ಯಾಕೆಟ್ ಮಾಡಿ 2 ಕೆಜಿ ಪ್ಯಾಕೆಟ್ ಮಾಡಿ ಅದ್ರನ್ನೇ ಒಯ್ದು ನಮ್ ಗದ್ದೆಯಲ್ಲಿ ನೆಟ್ಟಿರೋದು ಸರ್. ಮೊಳಕೆ ಬರತಂಕ ಅಂತ ಹೇಳಿದ್ರೆ ಅದ್ ಬಂದ ನಂತರವಾಗಿ ಯಾವ ರೀತಿ ಪ್ಯಾಕೆಟ್ ಮಾಡಿದ್ರಿ? ಪ್ಯಾಕೆಟ್ಗೆ ಅದೇ ಮಣ್ಣೆಲ್ಲ ಪುಡಿ ಮಾಡ್ಕೊಂಡು ಕೆಮ್ಮಣ್ಣು ಮರಳು ದನಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಪುಡಿ ಮಾಡಿ ಚೆನ್ನಾಗಿ ಹದವಾಗಿ ಮಾಡಿ ಪ್ಯಾಕೆಟ್ಗೆ ತುಂಬಿ ಪ್ಯಾಕೆಟ್ ಅನ್ನ ಕ್ಲೀನ್ ಮಡೆ ಮಾಡಿ ಅದನ್ನ ಸಮವಾಗಿ ಇಟ್ಟು ಅದಕ್ಕೆ ಕ್ಲೀನ್ ಆಗಿ ಪ್ಯಾಕೆಟ್ ನೆನೆಸಿ ತಂಪಾಗಿ ನೆನೆಸಿ ಆಮೇಲೆ ಆ ಗೋಟನ್ನ ಅದ್ರಲ್ಲಿ ತೆಗ್ದು ಮಾಡಿ ನೆಟ್ಟಿರೋ ಸರ್, ನೆಟ್ಟಿ ಬೆಳೆಸಿದ್ದು. ನೀರ್ ಯಾವ ರೀತಿ ಕೊಡ್ತಾ ಇದ್ರಿ, ಅದನ್ನ ಪೋಷಣೆ ಹೆಂಗ್ ಮಾಡಿದ್ರಿ ತಾವು? ಪೋಷಣೆ ಅಂದ್ರೆ ಎರಡು ದಿವಸಕ್ಕೆ ಒಂದ್ಸತಿ ನೀರ್ ಅದವಾಗಿ ಕೊಡ್ತಾ ಇದ್ವಿ. ತೀರಾ ಹಸಿ ಕೊಟ್ರೆ ಬೇಗ ಗಿಡ ಶೀತಕ್ಕೆ ಸತ್ತೋಗ್ಬಿಡ್ತವೆ, ಹಂಗಾಗಿ ಅದು ಪ್ಯಾಕೆಟ್ ಒಣಗಂಗ್ ಒಣಗದಂಗೆ ಅದಾದವಾಗಿ ವಾರಕ್ಕೆ ಎರಡು ಟೈಮ್ ನೀರ್ ಕೊಡ್ತಾ ಇದ್ವಿ ಸರ್. ಅದನ್ನ ಅದ್ರಲ್ಲಿ ಪ್ಯಾಕೆಟ್ ಅಲ್ಲಿ ಬೆಳಿಬೇಕಾದ್ರೆ ಕಳೆಗಳೆಲ್ಲ ಬೆಳುತ್ತೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಿಸ್ತಿದ್ರಿ? ಕಳೆ ಎಲ್ಲ ಕ್ಲೀನ್ ಆಗಿ ವಾರಕ್ಕೊಂದ್ಸತಿ ತೆಗಿತಾ ಇರ್ತಿದ್ವಿ. ಅದಕ್ಕೆ ಇನ್ನೇನಿಲ್ಲ, ಗನ್ನಿ ಸಿಮೆ ಗೊಬ್ಬರ ಏನಿಲ್ಲ, ಗಂದ್ಲ ಸಗಣಿ ನೀರು ಮಿಕ್ಸ್ ಮಾಡಿ ಮೇಲೆ ಸಸಿ ಮೇಲೆ ಹಾಕ್ತಾ ಇರ್ತಿದ್ವಿ. ಹಂಗಾಗಿ ಗಿಡ ಚೆನ್ನಾಗಿ ಫಲವತ್ತವಾಗಿ ಪ್ಯಾಕೆಟ್ ಅಲ್ಲಿ ಚೆನ್ನಾಗಿ ಬರಕತ್ತಿದ್ವು. ಆ ಗಿಡ ಚೆನ್ನಾಗಿ ಬೆಳವಣಿಗೆ ಆದ್ಮೇಲೆ ನಾವು ಒಯ್ದು ಜಮೀನಲ್ಲಿ ನೆಡೋದು ಇಲ್ಲ ಮಾರಾಟ ಮಾಡ್ತೀವಿ. ಅಂದ್ರೆ ಅದಕ್ಕೆ ಗಂಜಲ ಹಾಕ್ತೀನಿ, ಸಗಣಿ ಎಲ್ಲ ಹಾಕ್ತೀನಿ, ಏನಕ್ಕೋಸ್ಕರ ಆ ಒಂದು ಪದ್ಧತಿ? ಏನಕ್ಕೋಸ್ಕರ ಪದ್ಧತಿ ಅಂದ್ರೆ ಗಿಡ ಚೆನ್ನಾಗಿ ಬರ್ಲಿ, ಬುಡ ಒಂದ್ ಸ್ವಲ್ಪ ಹಮ್ಮವಾಗಿ ಬರ್ಲಿ. ಈ ಸೀಮೆ ಗೊಬ್ಬರಕ್ಕಿಂತ ಈ ದನಿ ಗೊಬ್ಬರ ಮಿಕ್ಸ್ ಮಾಡಿ ದನಿ ಗಂಜಲ ಎಲ್ಲ ಹೋಯ್ತಿಲ್ಲ, ಕ್ರಿಮಿಕ್ರಿಮಟ ಇರಲ್ಲ, ಹುಳ ಎಲ್ಲ ಸಾಯ್ತವೆ. ಆದ್ರೂ ಬುಡ ಚೆನ್ನಾಗಿ ಬರುತ್ತೆ, ಅಡಿಕೆ ಚೆನ್ನಾಗಿ ಸಸಿ ಮೇಕ್ ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ಅದನ್ನ ಗಂಧ ಸಗಣಿ ಎಲ್ಲ ಮಿಕ್ಸ್ ಮಾಡಿ ನೀರಲ್ಲಿ ಅಡಿಕೆ ಪ್ಯಾಕೆಟ್ಗೆ ಕೊಡ್ತಾ ಇದ್ವಿ. ಎಷ್ಟು ವರ್ಷ ಸಾಕಿದ್ರಿ? ಒಂದೂವರೆ ವರ್ಷ ಸಾಕಿದ್ವಿ ಸರ್. ಒಂದ್ ವರ್ಷ ಗಿಡ ನಂತರ ಒಯ್ದು ಗಿಡ ಪ್ಯಾಕೆಟ್ ಗದ್ದೆ ಜಮೀನಲ್ಲಿ ನೆಟ್ಟಿವಿ ಸರ್. ಆ ಗಿಡಗಳನ್ನ ಅತಿಯಾಗಿ ನೆರಳಲ್ಲಿ ಸಾಕಿದ್ರು ಅಥವಾ ಬಿಸಿಲಲ್ಲಿ ಸಾಕಿದ್ರು? ಬಿಸಿಲು ಬಿಸಿಲಲ್ಲೇ ಸರ್, ನೆರಳಲ್ಲಿ ಸಾಕಿಲ್ಲ, ಬಿಸಿಲಲ್ಲೇ ಸಾಕಿರೋದು. ಆ ಬಿಸಿಲಲ್ಲಿ ಸಾಕಿದ್ರೆ ಮಾತ್ರ ಗಿಡ ಚೆನ್ನಾಗಿ ಬರ್ತವೆ. ಸುಮ್ನೆ ನೆರಳಲ್ಲಿ ಸಾಕಿದ್ವಿ ಅಂದ್ರೆ ಅಮ್ಮ ಬರಲ್ಲ, ತೆಳ್ಳಗೆ ಸುಮ್ನೆ ಹೈಟ ಬೆಳೆದ್ಬಿಡ್ತವೆ, ಏನ್ ಉಪಯೋಗ ಆಗಲ್ಲ. ಬಿಸಿಲಲ್ಲಿ ಏನು ಒಣಗಿ ಬೆಳಿತವೆ ಅವು ಗಿಡ ಅಮ್ಮವು ಬರ್ತವೆ, ಬುಡನು ಚೆನ್ನಾಗಿ ಬರ್ತತೆ, ಗಿಡನು ತಾಕತ್ತಾಗಿರ್ತವೆ. ಹಾಗಾಗಿ ತಾವು ಬಿಸಿಲಲ್ಲಿ ಒಂದ್ ವರ್ಷವೆಲ್ಲ ಬಿಸಿಲಲ್ಲಿ ಸಾಕಿದ್ರೆ ಎಷ್ಟು? ಒಂದ್ ವರ್ಷ ಎಲ್ಲ ಬಿಸಿಲಲ್ಲೇ ಸರ್, ಮಳೆ ಬಿಸಿಲು ಗಾಳಿ ಅದಕ್ಕೆ ನಾವೇನ್ ನೆರಳು ಮಾಡಿಲ್ಲ, ಚಪ್ರ ಹಾಕಿಲ್ಲ, ಏನಿಲ್ಲ, ಹಂಗೆ ಬಿಸಿಲಲ್ಲೇ ಬೆಳೆಸಿರೋದು. ಆ ಬಿಸಿಲಲ್ಲಿ ಬೆಳೆದ ಗಿಡ ಚೆನ್ನಾಗಿರ್ತವೆ. ಎಷ್ಟಡಿ ಬಂದಿತ್ತು ನೀವು ಬಿಸಿಲಲ್ಲಿ ಸಾಕಿದಾಗ ಒಂದ್ ವರ್ಷಕ್ಕೆ? ಒಂದೂವರೆ ಅಡಿ, ಎರಡಡಿ ಗಿಡ ಬಂದಿದೆ ಸರ್. ಎರಡಡಿ ಗಿಡ ಬಂದ್ಮೇಲೆ ನಾವು ಹಚ್ಚಿದ್ದು. ಅಂದ್ರೆ ಸಾಮಾನ್ಯವಾಗಿ ಒಂದು ಗಿಡ ನಾಟಿ ಮಾಡ್ಬೇಕು ಅಂದ್ರೆ ಎಷ್ಟಡಿ ಇರಬೇಕು ಅಂತ ತಾವು ಒಂದು ರೈತರಾಗಿ ಹೇಳದಾದ್ರೆ? ಒಂದ್ ಹೇಳ್ಬೇಕು ಅಂದ್ರೆ ಎರಡಡಿ ಇರಬೇಕು, ಬುಡ ಅಮ್ಮಾಗಿರ್ಬೇಕು, ತೀರಾ ತೆಳ್ಳಗೆ ಬರಬಾರ್ದು ಗಿಡ. ಬುಡ ಅಮ್ಮಾಗಿದ್ದಿ ಚೆನ್ನಾಗಿದ್ರೆ ಎರಡಡಿ ಇದ್ರೆ ಸಾಕು ಸರ್. ತೀರಾ ಇಲ್ಲ ಅಂದ್ರೆ ಒಂದಡಿಗೆ ಹಚ್ಚಬಹುದು ಅಂತ ಇದಾಗಲ್ಲ. ನಾಟಿ ಮಾಡಕ್ಕಿಂತ ಮುಂಚೆವಾಗಿ ತಾವು ಒಂದ್ ವರ್ಷವೆಲ್ಲ ಗಿಡವನ್ನು ಸಾಕಿದ್ರೆ ಅಂತ ಹೇಳಿದ್ರೆ ಆ ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡ್ರೆ ಆ ಒಂದು ಪದ್ಧತಿ ಹೇಳತಾದ್ರೆ? ನಾವು ಗಿಡ ನೆಡಬೇಕು ಅಂತ ಮುಂಚೆ ಏನ್ ಮಾಡಿದ್ವಿ, ಭತ್ತ ಬೆಳೀತಾ ಇದ್ವಿ. ಆ ಭತ್ತದ ಈಗ ಬದ ಎಲ್ಲ ಒಡೆದ್ಬಿಟ್ಟು ಅದನ್ನ ನೆಲ ಸಮ ಮಾಡಿ ವಾಟ ಮಾಡಿ ಗುಂಡಿ ತೆಗ್ಸಿ ಅದಕ್ಕೆ ದನಿ ಗೊಬ್ಬರ ಮಣ್ಣು ಎಲ್ಲ ತುಂಬಿಸಿ ಅದು ಸಮ ಮಾಡಿ ಈ ಗಿಡ ಒಯ್ದು ಆ ಪಾತಿಯಲ್ಲಿ ಇಟ್ಟು ನೆಟ್ಟಿವಿ ಸರ್. ಮುಂಚೆ ಭತ್ತ ಹಾಕಿದ್ನಿ ಅಂತ ಹೇಳಿದ್ರಿ, ಭತ್ತದ ಬೆಳಿಬೇಕಾದ್ರೆ ಇರ್ತಕ್ಕಂತಹ ಒಂದು ಭೂಮಿನೇ ಬೇರೆ, ತೋಟ ಮಾಡ್ಬೇಕಾದ್ರೆ ಭೂಮಿನೇ ಬೇರೆ. ಅದನ್ನ ಯಾವ ರೀತಿ ಹದಗೊಳಿಸ್ಕೊಂಡ್ರಿ? ಅದು ಭತ್ತ ಅಂದ್ರೆ ತುಂಬಾ ನೀರು ಜಾಸ್ತಿ ಇರುತ್ತೆ, ಅದಕ್ಕೆ ಇದಕ್ಕೆ ಬರಬೇಕು ಅಂದ್ರೆ ಸ್ವಲ್ಪ ದಿವಸ ಟೈಮ್ ಹಿಡಿಯುತ್ತೆ. ಆ ಒಂದು ಪದ್ಧತಿ? ಆ ಪದ್ಧತಿ ಅಂದ್ರೆ ಸುತ್ತ ಗದ್ದೆ ಸುತ್ತ ಡ್ರೈನೇಜ್ ಹೊಡೆದು ಸುತ್ತ ನೀರ್ ಬರಲ್ದಂಗೆ, ಹೊರಗಡೆಯಿಂದ ನೀರ್ ಯಾವ್ದು ಬರಲ್ದಂಗೆ ಅದನ್ನು ವಾಟ ಮಾಡಿ ಸಮ ಮಾಡಿ ಗಿಡಗಳಿಗೆ ಶೀತ ಆಗದಲೇ ಇದ್ದಂಗೆ ಮಾಡಿ ಅದನ್ನ ಗಿಡ ನೆಟ್ಟಿವಿ. ಭೂಮಿಗೆ ಬೇರೆ ಕಡೆಯಿಂದ ಮಣ್ಣು ಹೊಡೆಸಿದ್ರ? ಹೊರಗಡೆಯಿಂದ ಹೊರಗಲ್ ಮಣ್ಣು ಕೆಮ್ಮಣ್ಣು ಗೋಡು ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎಲ್ಲ ಹೊಡೆದು ಸಮ ಮಾಡಿ ಅದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಹದವಾಗಿ ಮಾಡಿ ಆಮೇಲೆ ನಾವು ಗಿಡ ನೆಟ್ಟಿರೋದು ಸರ್. ಗಿಡ ನೆಟ್ಟಿ ಈಗ ಅದನ್ನಷ್ಟೆಲ್ಲ ಮಿಕ್ಸ್ ಮಾಡಿದ್ರೆ ಅಂದ್ರೆ ಆ ಟೈಮಲ್ಲಿ ಯಾವ್ದಾದ್ರು ಗೊಬ್ಬರ ಕೊಟ್ರ ಭೂಮಿಗೆ? ಯಾವ ಗೊಬ್ಬರನು ಕೊಟ್ಟಿಲ್ಲ ಸರ್, ಸೀಮೆ ಗೊಬ್ಬರ ಯಾವ್ದು ಕೊಟ್ಟಿಲ್ಲ, ಮಣ್ಣು ದನಿ ಗೊಬ್ಬರ ಬೇರೆ ಮಣ್ಣು ಮಿಕ್ಸ್ ಮಾಡಿದ್ದಷ್ಟೇ. ನಾವು ಗಿಡ ಹಚ್ಚಿ ಒಂದ್ ವರ್ಷದ ಮೇಲೆ ನಾವು ಗೊಬ್ಬರ ಕೊಟ್ಟಿರೋದು. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ತಾವು ಭತ್ತ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಭತ್ತದಿಂದ ಸಡನ್ ಆಗಿ ಅಡಿಕೆ ಮಾಡ್ಬೇಕು ಅಂತ ಯಾಕೆ ಮನಸ್ಸು ಬಂತು? ಭತ್ತ ಎಷ್ಟು ವರ್ಷ ಮಾಡಿದ್ರಿ? ಭತ್ತ ಸುಮಾರು ಒಂದ್ 15 ವರ್ಷ ಮಾಡಿದ್ವಿ ಸರ್. ಭತ್ತದಲ್ಲಿ ಏನು ನಮಗೆ ರೈತರಿಗೆ ಇಡ್ತಿದ್ದಿಲ್ಲ, ಅದು ಲಾಸ್, ಏನ್ ರೈಟು ಬೆಲೆ ಸರಿಯಾಗಿ ಸಿಗ್ತಿದ್ದಿಲ್ಲ, ಮತ್ತೆ ಬೆಳೆ ರೋಗ ಬಿತ್ತು ಅಂದ್ರೆ ಸುಮ್ನೆ ವೇಸ್ಟ್ ಆಗೋದು, ಮಾಡಿದ ಖರ್ಚು ಅಂತೂ ಮೈ ಮೇಲೆ ಬರೋದು. ಹಾಗಾಗಿ ಅದ್ ಭತ್ತ ನಿಲ್ಸ್ಬಿಟ್ಟು ತೋಟಕ್ಕೆ ಕನ್ವರ್ಟ್ ಆದ್ವಿ. ಅಡಿಕೆ ಬೆಳೆಯೋಣ ನೋಡೋಣ ಮುಂದೆ ಇದ್ರೆಲ್ಲಾರು ಹೆಂಗೆ ಅನುಕೂಲ ಆಗುತ್ತೆ ಅಂತ ಅದನ್ನ ಮಾಡ್ಕೊಂಡಿವಿ. ಹಂಗಾಗಿ ತೋಟ ಕಟ್ಟಕ್ಕೆ ನಿರ್ಧಾರ ಮಾಡಿದ್ವಿ. ಭತ್ತ 15 ವರ್ಷ ಮಾಡಿದ್ವಿ ಸರ್. ಎಷ್ಟು ಬರ್ತಿತ್ತು ಇಳುವರಿ ತಾವು? ಇಳುವರಿ ಎಕರೆಗೆ ಒಂದ 30 ಚೀಲ ಬರುತ್ತೆ ಹೈಯೆಸ್ಟ್ ಸರ್. ಅದು ಬಂದ್ರೆ ಚೆನ್ನಾಗ್ ಬಂದ್ರೆ 30 ಚೀಲ, ಇಲ್ಲ ಅಂದ್ರೆ ಅದು ದನಿ ಗೊಬ್ಬರ ಹೊಡೆದ್ರೆ 30 ಚೀಲ ಬರೋದು. ದನಿ ಗೊಬ್ಬರ ಏನಿಲ್ಲ ಅಂದ್ರೆ 20 ಚೀಲ ಇಲ್ಲ 15 ಚೀಲ, ಇಲ್ಲ ಅಂದ್ರೆ ಪೂರ್ತಿ ಲಾಸೆ ಮೈ ಮೇಲೆಯ. ಯಾವ ಭತ್ತ ಹಾಕಿದ್ರಿ? ಸಣ್ಣ ಭತ್ತ ಇಲ್ಲ ಜ್ಯೋತಿ ಇಲ್ಲ ಸೋನಾ ಮಸೂರ ಬೆಳೆ ಒಂದೊಂದು ಚೈ ಮಾಡ್ತಿದ್ವಿ. ಒಂದೇ ತರ ಭತ್ತ ಬೆಳೀತಿದ್ದಿಲ್ಲ, ಬೇರೆ ಬೇರೆ ಭತ್ತ ಬೆಳೀತಾ ಇದ್ವಿ. ಊಟಕ್ಕೆಲ್ಲ ಏನ್ ಮಾಡ್ತಿದ್ರಿ ಅವಾಗ? ಭತ್ತ ಬೆಳೆದಾಗ ಊಟಕ್ಕೆ ಇಟ್ಕೋಬಹುದಾಗಿತ್ತು. ಊಟಕ್ಕೆ ಸಣ್ಣ ಭತ್ತ ಇಟ್ಕೊಂತ ಇದ್ವಿ, ಜ್ಯೋತಿ ಇಟ್ಕೊಂತಿದ್ದಿಲ್ಲ, ಸಣ್ಣ ಭತ್ತ ಇಟ್ಕೊಂತಿದ್ವಿ. ಅಂದ್ರೆ ಭತ್ತ ಅಂತಂದ್ರೆ ಹೆಚ್ಚು ರೋಗ ಅಂತ ಕೇಳ್ಪಡ್ತೀವಿ, ನಿಮ್ದ್ರಲ್ಲಿ ಏನೋ ರೋಗಗಳು ಬರ್ತಿತ್ತಾ ಆ ಸಮಯದಲ್ಲಿ? ನಮ್ ಜಮೀನಲ್ಲ ಅಂತ ಏನ್ ರೋಗ ಬರ್ತಿದ್ದಿಲ್ಲ. ಅಂದ್ರೆ ನಾವು ವರ್ಷ ವರ್ಷ ದನಿ ಗೊಬ್ಬರ ಹೊಡಿತಿದ್ವಿ, ಕೊಟ್ಟಿಗೆ ಗೊಬ್ಬರ ಇದ್ದರಿಂದ ಯಥೇಚ್ಛವಾಗಿ ದನಿ ಗೊಬ್ಬರ ಹೊಡಿತಿದ್ವಿ. ಹಂಗಾಗಿ ನಮ್ಮ ಜಮೀನಲ್ಲಿ ರೋಗ ಅನ್ನೋದು ಒಂದ್ ಸ್ವಲ್ಪ ಕಮ್ಮಿ ಇತ್ತು, ಹಂಗಾಗಿ ಒಂದ್ ಸ್ವಲ್ಪ ಇಳುವರಿ ಪರವಾಗಿದ್ದಿಲ್ಲ ನಮಗೆ. ಅಂದ್ರೆ ಇಳುವರಿ ಅಷ್ಟು ಪರವಾಗಿಲ್ಲ ಅಂದ್ರೂ ಅಡಿಕೆಗೆ ಆಸಕ್ತಿ ಬಂತು ಅಂದ್ರೆ ಅದರಿಂದ ಎಷ್ಟು ರೇಟ್ ಇತ್ತು? ಅದಕ್ಕೂ ಇದಕ್ಕೂ ಕನ್ವರ್ಟ್ ಮಾಡಿದ್ರೆ ರೇಟ್ ಕಮ್ಮಿನೇ ಸರ್. ಪಕ್ಕದಲ್ಲಿ ನಮಗೆ ಏನಾಯ್ತು ಅಂದ್ರೆ ಪಕ್ಕದಲ್ಲಿ ತೋಟ ಕಟ್ಬಿಟ್ರು, ಹಾಗಾಗಿ ನಮಗೆ ಭತ್ತಕ್ಕೆ ಹೊಡೆತ ಬೆಳಕ್ ಹತ್ಬಿಡ್ತು. ನೆಳ್ಳು ಸುಮಾರು ಭತ್ತದ ಮೇಲೆ ಬೆಳಕ್ ಹತ್ತಿದ್ರಿಂದ ಭತ್ತ ಆಗಕ್ಕ ಆಗ್ಲಿಲ್ಲ. ಹಂಗಾಗಿ ನಾವೆಂಬ ಪಕ್ಕದ ತೋಟ ಕಟ್ಟಾರೆ ಅಂದ್ಕೊಡ್ಲೆ ನಾವು ಅತ್ತಗೆ ತೋಟ ಕನ್ವರ್ಟ್ ಆಗ್ಬಿಟ್ಟಿವಿ. ಅಂದ್ರೆ ಪಕ್ಕದಲ್ಲಿ ನೋಡಿ ತಮಗೆ ಆಸಕ್ತಿ ಬಂದು ಒಳ್ಳೆ ಆದಾಯ ಬರುತ್ತೆ ಅಂತ ಅನ್ಕೊಂಡು. ಆದಾಯ ಬರುತ್ತೆ ಅನ್ನೋದಕ್ಕಿಂತ ಸುಮ್ನೆ ಭತ್ತದಲ್ಲಿ ನೆರಳು ಮರ ಯಾವ ನೆರಳು ಜಾಸ್ತಿ ಆಯ್ತು ಏನ್ ಮಾಡಿದ್ರು ಅಲ್ಲಿ ಭತ್ತ ಆಗ್ತಿದ್ದಿಲ್ಲ, ಸುಮ್ನೆ ಹುಲ್ಲಾಗೋದು ಮತ್ತು ಮೈ ಮೇಲೆ ಬರೋದು, ಅದ್ರಿಂದ ಏನು ಉಪಯೋಗ ಆಗ್ತಿದ್ದಿಲ್ಲ. ಸುಮ್ನೆ ಲಾಸ್ ಬೆಳೆ ಬೆಳೆ ಬೆಳೆ ಲಾಸ್ ಅಂತಾನೆ, ಮತ್ತೆ ಲಾಸ್ ಮಾಡ್ಕೊಂಡು ಏನ್ ಮಾಡೋಣ? ಆದಂಗೆ ಈಗ ಅಡಿಕೆನಾರ ನೆಟ್ರೆ ನೋಡೋಣ, ನಿಧಾನಕ್ಕೆ ಬಂದೇ ಬರುತ್ತೆ, ಕಷ್ಟ ಬಿದ್ರೆ ಇದ್ದೇ ಇರುತ್ತಲ್ಲ ಅಂತ ಅಡಿಕೆ ನೆಡದೆ ನೆಟ್ಟಿವಿ ಸರ್. ದಾಯ ಎಷ್ಟು ಮಾಡಿದ್ರೆ? ದಾಯ 9 ಅಡಿ ಒಂದು ಮಾಡಿವಿ ಸರ್. ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ 9 ಅಡಿ ಅಗಲ ಇರ್ಲಿ. ದಾಯ ಹತ್ರ ಇದ್ರೆ ಗಿಡ ಸರಿ ಆಗಲ್ಲ, ದೂರ ಇದ್ರಷ್ಟು ಟ್ರ್ಯಾಕ್ಟರ್ ಹೊಡೆಯಕ್ಕೆ ಆಗ್ಲಿ, ಒಂದ್ ಬ್ಯಾಸೆ ಹೊಡ್ಸಕ್ಕೆ ಆಗ್ಲಿ, ಒಂದ್ ಏನ್ ಮಾಡಕ್ಕೆ ಆಗ್ಲಿ ಅನುಕೂಲ ಆಗುತ್ತೆ. ಫಸ್ಲು ಚೆನ್ನಾಗ್ ಬರುತ್ತೆ, ಬಿಸಿಲು ಯಥೇಚ್ಛವಾಗಿ ಬೀಳುತ್ತೆ. ಯಾರು ಹೇಳಿದ್ರು ತಮ್ಗೆ ಇಷ್ಟೆಲ್ಲ ಈ ರೀತಿಯಾದ ಒಂದು? ಕೇಳಿಲ್ಲ, ಆದ್ರೂ ನೋಡಿ ತಿಳ್ಕೊಂಡು ನಾವು ನಮ್ಮ ಸ್ವಯಿಚ್ಛೆಯಿಂದನೇ ನಾವು ಮಾಡಕ್ ಹತ್ತಿರ ಸರ್. ಇನ್ನೊಬ್ರ ಹತ್ರ ತಿಳ್ಕೊಂಡು ಮಾಡಕ್ ಹೋಗ್ಲ. ಒಬ್ಬೊಬ್ರು ಏನ್ ಹೆಂಗ್ ಮಾಡ್ತಾರೆ, ಅವ್ರ ಹೆಂಗ್ ಮಾಡ್ತಾರೆ, ನಾವ್ ಹೆಂಗ್ ಮಾಡೋಣ, ನಮ್ದು ಹೆಂಗ್ ಬರುತ್ತೆ ನೋಡೋಣ ಯಾವ ತರ ಅಂತ ನಾವು ಅದ್ರ ತಿಳುವಳಿಕೆ ನಮ್ಮ ಬುದ್ಧಿ ಇದ್ರ ಮೇಲೆ ನಾವು ತೋಟ ಮಾಡಕ್ ಹತ್ತಿರ ಸರ್. ಒಂದ್ ಎಕರೆಗೆ ಎಷ್ಟು ಗಿಡ ಕೂರಿಸಿದ್ರ? ಒಂದ್ ಎಕರೆಗೆ 600 ಗಿಡ ಕೂರ್ತವೆ. 8 ಈಗ 8 ಅಡಿ ದಾಯ ಅಂದ್ರೆ ಹಿಂಗ್ ಜಾಸ್ತಿ ಕೂರ್ತವೆ. 9 ಅಡಿ ದಾಯ ಅಂದ್ರೆ 600 ಗಿಡ ಕೂರ್ತವೆ. 600 ಗಿಡದ ಮೇಲೆ ಹೆಚ್ಚಿಗೆ ಕೂರಲ್ಲ. 500, 550 ಗಿಡ ಅಷ್ಟೇ ಸರ್. ನೀವು ಒಟ್ನಲ್ಲಿ 600 ಗಿಡ ಹಾಕಿದಿರ? 600 ಗಿಡ ಹಾಕಿವಿ ಸರ್. 600 ಗಿಡಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಿರ ತಾವು? 600 ಗಿಡ ಅಂದ್ರೆ ಈಗ ನಿರ್ವಹಣೆ ಅಂದ್ರೆ ದನಿಂಗ್ ಗೊಬ್ಬರ ಇರುತ್ತೆ, ಕೊಟ್ಟಿಗೆ ಗೊಬ್ಬರ ಇರುತ್ತೆ, ಅದು ವರ್ಷಕ್ಕೊಂದ್ಸತಿ ಗುಣಸುತ್ತ ಮಾಡಿ ಅದಕ್ಕೆ ಮಣ್ಣು ಒರೆಸ್ಕೊಂಡು ಹೊರಗಲು ಮಣ್ಣು ತಂದು ಆ ದನಿಂಗ್ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಈ ಹೊರಗಲು ಮಣ್ಣು ಹಾಕಿ ಮುಚ್ಚಿ ಅದು ಅದು 15 ದಿವಸಕ್ಕೆ ತಿಂಗಳಿಗೆ ಹಿಂಗೆ ನಾವು 15 ದಿವಸಕ್ಕೆ ಒಂದ್ ಸತಿ ಹದ ನೀರು ಕೊಡ್ತೀವಿ. ಡೈಲಿ ವಾರಕ್ಕಂತೂ ಕೊಡಲ್ಲ, 15 ದಿವಸಕ್ಕೆ ಒಂದ್ ಹದ ನೀರು ಕೊಡ್ತೀವಿ ಸರ್. ಅಂದ್ರೆ ಹಾಯ್ ನೀರು ಕೊಡ್ತೀರ ಹೆಂಗೆ? ಹಾಯುವರಿ ಸರ್, ಚಾನಲ್ ನೀರು, ಹರಿಯ ನೀರು. 15 ದಿವಸಕ್ಕೆ ಒಂದ್ ಸತಿ ನೀರು ಕೊಡ್ತೀವಿ. ಡೈಲಿ ನೀರಂತೂ ಬಿಡ, ವಾರ ವಾರ ಅಂತೂ ನೀರ್ ಬಿಡಲ್ಲ. ಶೀತ ಆಗ್ಬಿಡುತ್ತೆ ನೆಲ, ಗಿಡ ಅವಾಗ ಇದ ಕೆಂಪ್ ಹತ್ ಬಿಡ್ತವೆ, ಹಂಗಾಗಿ ನೀರು ಬಿಡಲ್ಲ. 15 ದಿವಸಕ್ಕೆ ಒಂದ್ ಸತಿ ನೀರ್ ಕೊಟ್ರೆ ಅಡಿ ತೋಟಗಳಿಗೆ. ತೋಟ ಅಂತ ಅಂದ್ಮೇಲೆ ಕಳೆ ಎಲ್ಲ ಇದ್ದೇ ಇರುತ್ತೆ, ಏನ್ ಮಾಡ್ತೀರ? ಕಳೆ ಅಂದ್ರೆ ಈಗ ಮನೆಯಲ್ಲಿ ಸುಮಾರು ಒಂದ್ 6 ರಾಸ್ ಕಟ್ಕೊಂಡಿವಿ. ಆ 6 ರಾಸಕ್ಕೆ ಹುಲ್ಲು ತೋಟದಲ್ಲೇ ಹುಲ್ಲೇ ಬೆಳೆಸ್ಕೊಂಡಿರೋದು. ಅದಕ್ಕೆ ಏನು ಗೊಬ್ಬರ ಹಾಕ್ತಿವಿ, ಹುಲ್ದು ಬೆಳೆಸ್ಕೊಂತೀವಿ, ತೋಟ ಕ್ಲೀನ್ ಇರುತ್ತೆ. ನಾವು ಡೈಲಿ ಹುಲ್ಲು ತರ್ತೀವಿ, ಆ ಹುಲ್ಲಿಂದ ನಾವು ದನಗಳು ಸಾಕಿವಿ. ಡೈಲಿ ದನ ಈಗ 6 ದನ ಇದಾವೆ, 6 ದನದಿಂದ ಡೈಲಿ 2 ಟೈಮಿಂದ ಸೇರಿ ಒಂದ್ 25 ಲೀಟರ್ ಹಾಲು ಹಾಕ್ತಾ ಇದೀವಿ. ಈ ಒಂದು ತೋಟಕ್ಕೆ ಎಷ್ಟು ಬಾರಿ ಗೊಬ್ಬರ ಕೊಡ್ತಿರತ್ತ ವರ್ಷಕ್ಕೆ? ವರ್ಷಕ್ಕೆ ನಾವು ಕೊಡ್ತಾ ಇರೋದು ನಾನು 2 ಬಾರಿ ಅಷ್ಟೇ. ಈ ಸಿಮೆ ಗೊಬ್ಬರ ಎಷ್ಟೇ ಕೊಡಲ್ಲ, ದನಿ ಗೊಬ್ಬರ ಮಾತ್ರ ವರ್ಷಕ್ಕೆ ಒಂದ್ ಸತಿ ಒಂದ್ 10 ಟಿಲ್ಲರ್ ಹೊಡಿತೀವಿ. ಒಂದೇ ಬಾರಿ ಸರ್, ವರ್ಷಕ್ಕೆ ಒಂದ್ ಸತಿ. ಮುಂಗಾರಾದ ಮಳೆ ಸ್ಟಾರ್ಟ್ ಆದಾಗ ಗುಣೆ ಮಾಡಿ ಅದಕ್ಕೆ ದನಿ ಗೊಬ್ಬರ ಹಾಕಿ ಮುಚ್ಚಿಬಿಡ್ತೀವಿ ಗುಣೆ ಮಾಡಿ. ಕೂಲಿ ಸಿಗಲ್ಲ ಈಗ, ಜನಗಳು ಕಡಿಮೆ ಅಂತಾರೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಿಸ್ತೀರ? ಅದನ್ನೆಲ್ಲ ನಾವೇ ಮನೆಯೇ ಮಾಡ್ಕೊಂತೀವಿ ಸರ್. ನಾನೇ ಮಾಡ್ತೀನಿ, ಟೈಮ್ ಇದ್ದಾಗ ಹೋಗಿ ಗುಣೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಾ ಎಷ್ಟು ಆಗುತ್ತೆ ಅಷ್ಟನ್ನ ಮಾತ್ರ ನಾವು ಮಾಡ್ತೀವಿ. ಬೇರೆ ಯಾರನ್ನೂ ಕರ್ಕೊಳಕ್ ಹೋಗಲ್ಲ, ನಮ್ ಕೈಲಾದಷ್ಟು ನಾವು ನಮ್ದೇ ನಾವು ಮಾಡ್ಕೊಳ್ತಾ ಇರೋದು. ಅಡಕೆ ಗಿಡ ಅಂತ ಹೇಳಿದ್ಮೇಲೆ ಆ ಒಂದು ಗಿಡದಲ್ಲಿ ಒಂದು ಎತ್ತರ ಬೆಳೀತವೆ, ಒಂದು ಕಮ್ಮಿ ಬೆಳೆಯುತ್ತೆ, ಎತ್ತರ ಬೆಳೆದ್ರೆ ಗಂಡುಗಳು ಜಾಸ್ತಿ ಅಂತ. ನಿಮ್ಮ ಒಂದು ಗಿಡದಲ್ಲಿ ಯಾವ ತರ ಕಾಣ್ತಿರತ್ತಾವು? ನಮ್ ಗಿಡದಲ್ಲಿ ಅಂದ್ರೆ ಕೆಲವು ಉದ್ದಕ್ಕೂ ಇದಾವೆ, ಇಲ್ಲ 4 ಇಂಚಿಗೂ ಇದಾವೆ. ನಾವು ಸೀಮೆ ಗೊಬ್ಬರ ದನಿ ಗೊಬ್ಬರ ಗೊಬ್ಬರ ಕೊಟ್ಟಂಗೆ ಆ ಗೊಬ್ಬರ ಹೆಂಗ್ ಕೊಡ್ತೀವಿ ಅದ್ರ ಮೇಲೆ ಗಿಡ ಗಂಡು ಲೆಂತ್ ಹೋಗ್ತವೆ. ನಾವು ಏನು ಗೊಬ್ಬರ ಕಮ್ಮಿ ಮಾಡ್ತೀವಿ ಅವಾಗ ಕುರ್ಗಣ್ಣಿ ಬೀಳ್ತವೆ, ಅವಾಗ ಗಿಡ ಚೆನ್ನಾಗಿ ಅಮ್ಮ ಬರ್ತವೆ, ಫಸ್ಲು ಚೆನ್ನಾಗ್ ಕಸ್ತವತ್ತೆ. ನಾವೇನಪ್ಪ ಗಿಡ ಬೆಳೀಲಿ ಅಂತ ಸುಮ್ ಗೊಬ್ಬರ ಹಾಕ್ತಾ ಇದ್ರೆ ಆ ಸುಮ್ನೆ ಬರ್ರನ್ ಮೇಲೆ 1 ಅಡಿ 1 ಗೇಣ್ ಬಿಟ್ಬಿಡುತ್ತೆ, ಏನ್ ಉಪಯೋಗ ಆಗಲ್ಲ. ಸುಮ್ನೆ ಗಿಡ ಬೆಳೀತಾ ಇರ್ತಾವ ಅಷ್ಟೇ. ಈ ಗೊಬ್ಬರಕ್ಕೋಸ್ಕರ ಅಡಿಕೆ ಗಿಡದ ಮಧ್ಯದಲ್ಲಿ ಸೆಣಬಾಕೋದು, ವಿವಿಧ ಬೆಳೆಗಳ ತರಕಾರಿ ಬೆಳೆಗಳನ್ನೆಲ್ಲ ಹಾಕ್ತಾರೆ, ನೀವೇನಾದ್ರು ಮಾಡ್ಕೊಂಡಿದ್ದೀರಾ? ನಾವು ಅವು ತರಕಾರಿ ಗಿರ್ಕಾರಿ ಏನು ಮಾಡಿಲ್ಲ, ಹಸುಗಳಿಗೆ ಮಾತ್ರ ಮೇವೆ ಬೆಳ್ಕೊಂಡಿವಿ, ಹಸಿರು ಮೇವು. ಆ ಏನು ತೋಟದಲ್ಲಿ ಬೆಳೀತತ್ತೆ ಆ ಹಸಿರು ಮೇವೆ ನಾವು ದನಗಳಿಗೆ ತಂದು ಹಾಕಿ ಆ ದನಗಳಿಗೆ ನಾವು ಆ ಮೇವು ಬೆಳ್ಕೊಂತ ಇದೀವಿ ಸರ್. ಇತ್ತೀಚಿನ ದಿನದಲ್ಲಿ ಮಳೆ ಜಾಸ್ತಿ ಬಂತು, ಆ ಸಮಯದಲ್ಲಿ ನೋಡ್ತಾ ಹೋದ್ರೆ ನೀವು 15 ವರ್ಷದಿಂದ ಹಾಕಿದ್ದೀನಿ ಅಂತ ಹೇಳಿದ್ರೆ, ಯಾವ್ಯಾವ ರೋಗಗಳು ಬಂದು ನಿಮ್ಮ ಗಿಡಕ್ಕೆ? ಅದು ನಮ್ ಗಿಡಕ್ಕೆ ನಮಗೆ ಗೊತ್ತಿದ್ದಂಗೆ ಸರ್, ನಾನು ಯಾವತ್ತು ಇಷ್ಟು ಗಿಡ ಹಚ್ಚಿ ಇಷ್ಟು ವರ್ಷ ಆದ್ರೆ ಈಗ 6-7 ವರ್ಷ ಆಯ್ತು, ಒಂದ್ ಸತಿನೂ ನಾವು ಗಿಡಕ್ಕೆ ಔಷಧಿ ಹೊಡೆದಿಲ್ಲ. ದನಿ ಗೊಬ್ಬರ ಬಿಟ್ರೆ ಸೀಮೆ ಗೊಬ್ಬರ ಕಮ್ಮಿ ಹಾಕೋದು, ದನಿ ಗೊಬ್ಬರ ಅಷ್ಟೇ, ಅದು ಬಿಟ್ರೆ ಯಾವ ಔಷಧಿನೂ ಇಲ್ಲ ಸರ್, ನಮ್ಮ ಗಿಡದಲ್ಲಿ ರೋಗನೂ ಕಂಡಿಲ್ಲ. ಏನಕ್ಕೋಸ್ಕರ ನೀವು ಇಷ್ಟೊಂದು ಇದ್ರಲ್ಲಿ ಹೇಳ್ತೀರಾ ರೋಗನೇ ಬಂದಿಲ್ಲ ಅಂತಿರಲ್ಲ, ಯಾವ್ಯಾವ ಪದ್ಧತಿನ ಅನುಸರಿಸಿದ್ರ ತಾವು? ರೋಗ ಅಂದ್ರೆ ನಮ್ ಇವತ್ತಿಗೂ ನನ್ನ ಗಿಡದಲ್ಲಿ ರೋಗನೇ ಕಂಡಿಲ್ಲ ಸರ್. ಅದನ್ನ ನಾವು ಹಾಕೋದೇ ದನಿ ಗೊಬ್ಬರ, ಸೀಮೆ ಗೊಬ್ಬರ ಕಮ್ಮಿ ಮಾಡ್ತೀವಿ, ಟೈಮಿಗೆ ಸರಿಯಾಗಿ 15 ದಿವಸಕ್ಕೆ ನೀರು ಹಾಸ್ತೀವಿ, ಹಗಲೆಲ್ಲ ನೀರು ಬಿಡಲ್ಲ, ಕರೆಕ್ಟಾಗಿ ಗುಣ ಅವಕ್ಕೆ ಏನು ಇದು ಬೇಕೋ ಅಷ್ಟು ಮಾಡ್ತಾ ಇದೀವಿ. ಅಡಿಕೆ ಗಿಡಕ್ಕೆ ಶೀತ ಜಾಸ್ತಿ ಆದ್ರೆ ರೋಗ ಅಂತಾರೆ, ನೀವ್ ಯಾವ ರೀತಿ ಒಂದು ಪದ್ಧತಿನ ಅನುಸರಿಸಿ ನೀರನ್ನ ನಿರ್ವಹಣೆ ಮಾಡ್ಕೊತಾ ಇದ್ರಿ? ನೀರಿನ ನಿರ್ವಹಣೆ ಅಂದ್ರೆ 2-2 ಸಾಲಿಗೆ ಒಂದೊಂದು ಡ್ರೈನೇಜ್ ಡೌನ್ ಯಾವ ಕಡೆ ಇರುತ್ತೆ ಆ ಕಡೆ ಡ್ರೈನೇಜ್ ಕೊಟ್ಟಿವಿ, ಆ ನೀರ್ ನಿಲ್ದಂಗ್ ಮಾಡಿವಿ. ಆ ನೀರ್ ನಿಂತ್ರೆ ರೋಗ ಕೊಳೆ ರೋಗ ಬರುತ್ತಿದ್ ನಿಜ, ಶೀತ ಆಗ್ಬಿಡ್ತವೆ, ಗಿಡ ಕೆಂಪತ್ತುತ್ತವೆ ನಿಜ. ಹಂಗಾಗಿ 2-2 ಸಾಲಿಗೆ ಒಂದೊಂದು ಡ್ರೈನೇಜ್ ಕೊಟ್ಟಿವಿ, ಹಾಗಾಗಿ ಗಿಡ ಏನು ಇದಾಗಲ್ಲ, ಹಣ್ಣು ಹತ್ತಲ್ಲ, ಚೆನ್ನಾಗಿರ್ತವೆ ಗಿಡ. ಕೆಲವರು ಸರ್ಕಾರಿ ಗೊಬ್ಬರ ಕೊಟ್ರೆ ಚೆನ್ನಾಗಿ ಗಿಡಕ್ಕೆ ಸ್ವಲ್ಪ ಇನ್ನು ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾರೆ, ನೀವು ಕೊಟ್ಟಿಗೆ ಗೊಬ್ಬರನೇ ಮಾತ್ರ ಕೊಡ್ತೇನೆ ಅಂತ ಹೇಳ್ತೀರಿ, ಏನ್ ವ್ಯತ್ಯಾಸ ಸರ್? ಸರ್ಕಾರಿ ಗೊಬ್ಬರ ಕೊಡ್ತೀವಿ, ಕೊಡ್ಬೇಕು, ಕೊಡಬಾರ್ದು ಅಂತೇನಿಲ್ಲ, ಅದನ್ನ ಸ್ವಲ್ಪ ಕೊಡ್ಬೇಕಷ್ಟೇ, ಬಹಳ ಕೊಡಕ್ ಹೋಗ್ಬಾರ್ದು. ದನಿ ಗೊಬ್ಬರ ಏನಾಗ್ತೀವಿ, ಗಿಡ ಅಷ್ಟೇ ಚೆನ್ನಾಗಿರ್ತವೆ, ಬೇಗನು ಇದಾಗಲ್ಲ. ಸೀಮೆ ಗೊಬ್ಬರ ನಾವು ಸರ್ಕಾರಿ ಗೊಬ್ಬರ ಏನ್ ಕೊಡ್ತೀವಿ, ಗಿಡನು ಬರ್ರು 4 ದಿವಸ ಚೆನ್ನಾಗಿ ಕಾಣ್ತವೆ, ಆಮೇಲೆ 5-5 ದಿವಸಕ್ಕೆ ಬಿದ್ದೆ ಹೋಯ್ತವೆ, ಅವು ಹಣ್ಣು ಹತ್ಬಿಡ್ತವೆ, ಏನು ಉಪಯೋಗ ಇರಲ್ಲ. ದನಿ ಗೊಬ್ಬರ ಏನ್ ಕೊಡ್ತೀವಿ, ಅದು ಅಚ್ಚಿಗೆ ಹಂಗ ಏರುತ್ತೆ ಹಂಗೆ ಇರ್ತವೆ, ಚೆನ್ನಾಗಿ ಇರ್ತವೆ, ಗಿಡ ಅಮ್ಮ ಬರ್ತವೆ. ಎಷ್ಟು ವರ್ಷ ನಂತರ ಇಳುವರಿಗೆ ಪ್ರಾರಂಭ ಆಗಿದ್ದು ಸರ್? ಇಳುವರಿ ಇನ್ನು ಈ ವರ್ಷದಿಂದ ಇಳುವರಿ ಸ್ಟಾರ್ಟ್ ಆಗ್ತಾ ಐತೆ. ಹೋದ ವರ್ಷ ಒಂದ್ 10 ಗಿಡ ಹೊಡೆದಿದ್ವು, ಈ ಸತಿ ಒಂದ್ 25 ಗಿಡ ಹೊಡೆದೇವೆ, ಚೆನ್ನಾಗಿ ಹಿಡ್ದವ್, 4-4 ಗೊನೆ 5-5 ಗೊನೆ ಹಿಡ್ದೇವೆ ಸರ್, ಚೆನ್ನಾಗಿದ್ದಾವೆ. ನಾವು ಇನ್ನು ಕೊಯ್ದಿಲ್ಲ, ಕೊಯ್ಬೇಕು ಸರ್. ಈಗ ನಿಮ್ ಪ್ರಕಾರವಾಗಿ ಎಷ್ಟು ಬರ್ಬೋದು ಅಂತ? ಈಗ ಅದೇ ಒಂದ್ 20 ಗಿಡದಿಂದ ಈಗ ಒಂದ್ ಕ್ವಿಂಟಾಲ್ ಕೊಯ್ಬೋದು ಅಂತ ಅಂದಾಜ್ ಇಟ್ಟಿ ಸರ್. ಈ ಸತಿ ಯಾವ ರೀತಿ ನಿರ್ವಹಿಸ್ತೀರಾ, ಬೇರೆ ಕಡೆಯಿಂದ ಕರ್ಕೊಂಡ್ ಬರ್ತೀರಾ ಅಥವಾ ನೀವೇ ಮಾಡ್ತಕ್ಕಂಥದ್ದು? ಇಲ್ಲ ಸರ್, ನಾವೇ ಮಾಡೋಣ ಅಂತ ಮಾಡಿವಿ, ನಾವೇ ಮಾಡ್ತೀವಿ. ನಮ್ಮನೆಯವರು ಸುಲಿತಾರೆ, ಅವರು ಮುಂಚೆ ಎಲ್ಲ ಅಡಿಕೆ ಸುಲಿದಿದ್ರು, ಈಗ ಅವರೇ ಸುಲಿತಾರೆ, ನಾವೇ ಮಾಡಿ ಇದು ಮಾಡೋಣ ಅಂತ ಮಾಡಿವಿ ಸರ್. ನೀವೇ ಚಣಿ ಮಾಡ್ತೀರ? ಇಲ್ಲ, ನಮ್ಮನೆಯಲ್ಲೇ ನಮ್ದೇ ಅಷ್ಟೇ, ನಾವು ಬೇಸ್ಕೊಳ್ಳೋದು. ಜೊತೆಗೆ ಹಸು ಕೂಡ ಸಾಕಿದೀನಿ ಅಂತ ಹೇಳಿದ್ರಿ, ಆ ಹಸು ಬಗ್ಗೆ ಹೇಳ್ತಾದ್ರೆ ಏನೇನ್ ಹೇಳ್ತೀರಿ ಸರ್? ಹಸು ನಾನು ಕಟ್ಟೋದಕ್ಕಿಂತ ನಾನು SLC PUC ಇಂದ ಸ್ಟಾರ್ಟ್ ಮಾಡಿದ್ದೆ ಹಸುಗಳು, ಅವಾಗಲಿಂದ ಹಸು ಕಟ್ಟಿನಿ. ಹಸುನಿಂದ ನಮಗೆ ಲಾಸು ಅಂತ ನಾನಾಗಿಲ್ಲ. ಈಗ ಮುಂಚೆ ಎಲ್ಲ ಒಳ್ಳೊಳ್ಳೆ ಹಸು ಕಟ್ಟಿದ್ವಿ, ಈಗ ಮನೆಯಲ್ಲೇ ಹುಡ್ತವು ಜರ್ಸಿಗಳು. ಈಗ ಡೈಲಿ 2 ಟೈಮಿಂದ ಒಂದು 25 ಲೀಟ್ರ್ ಹಾಲು ಹಾಕ್ತೀನಿ. ಹೆಚ್ಚು ಕಡಿಮೆ ಅಂದ್ರೆ ಅದು ಖರ್ಚೆಲ್ಲ ಕಳೆದು ನಮಗೆ ತಿಂಗಳಿಗೆ ಒಂದು 10,000 ಸಿಗುತ್ತೆ. ಎಷ್ಟು ಹಸು ಕಟ್ಟಿದ್ರಿ? ಈಗ 6 ಹಸು ಕಟ್ಟಿ ಸರ್. 1-4 ದೊಡ್ಡವಿದಾವೆ, 2 ಮಣಕ ಇದಾವೆ, 2 ಕರ ಇದಾವೆ, ಒಟ್ಟು ಟೋಟಲ್ 7 ಇದಾವೆ. ಒಬ್ಬನೇ ಮೇಂಟೈನ್ ಮಾಡೋದು. ಇಲ್ಲಿಂದ ತಂದ್ರೆ ಮರಿಗಳು ಎಲ್ಲ ಮನೆಯವೇ ಸರ್, ಮನೆಯಲ್ಲೇ ಹುಟ್ಟಿದವು. ಮುಂಚೆ ತಗೊಂಬಂದಿದ್ವಿ, ಅದರಿಂದ ಹುಡ್ತವು. ಈಗ ಮನೆಯಲ್ಲೇ ಅವನೇ ನಾವು ಇದ್ ಮಾಡ್ಕೊಂಡು ಜೋಪಾನ ಮಾಡ್ಕೊಂಡು ಇದೀವಿ ಸರ್. ಕೊಟ್ಟಿಗೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರಿ? ಕೊಟ್ಟಿಗೆ ನಿರ್ವಹಣೆ ಅಂದ್ರೆ ಗಾರೆ ಕಲ್ಲು ಹಾಕ್ಸಿವಿ, ಗಾರೆ ಮಾಡಿವಿ, ಉದ್ದಕ್ಕೆ ಮಾಡಿವಿ, ಗೊಂತು ಮಾಡಿವಿ, ಗಾಳಿ ಬೆಳಕು ಗಾಳಿ ಚೆನ್ನಾಗಿ ಬೀಳಿ ಅಂತ ಇದ್ ಮಾಡಿವಿ. ಸುತ್ತ ಗೊಂತು ಒಂದೊಂದು ಹಸಿಗೆ ಗೊಂತ್ ಮಾಡಿವಿ, ಕ್ಲೀನ್ ಆಗಿ ಉಲ್ಲಾಕ್ತಿವಿ, ಹಗ್ಲಾಗ ಒಟ್ಟು ಗಾಳಿ ಬೆಳಕು ಚೆನ್ನಾಗಿ ಬೀಳ್ಬೇಕು ಅವಕ್ಕೆ, ಆ ತರ ಮಾಡಿದ್ವಿ ಸರ್. ಎಷ್ಟು ಲೀಟರ್ ಹಾಲು ಕೊಡ್ತವೆ ಬೆಳಗ್ಗೆ, ಎಷ್ಟು ಕೊಡ್ತವೆ ಸಂಜೆ, ಎಷ್ಟು ಕೊಡ್ತಾ? ಒಟ್ಟು 2 ಟೈಮಿಂದ ಒಂದ್ ದಿನಕ್ಕೆ 25 ಲೀಟರ್ ಹಾಲು ಹಾಕ್ತಿವಿ ಸರ್. 2 ಟೈಮಿಂದ 4 ಹಸಿಂದ 25 ಲೀಟರ್ ಹಾಲು ಹಾಕ್ತಿವಿ. ಕೊಟ್ಟಿಗೆ ನಿರ್ವಹಣೆ ಬೆಳಗ್ಗೆ ಎಲ್ಲ ಅದನ್ನೆಲ್ಲ ನೀಟ್ ಮಾಡೋದಲ್ಲ, ಯಾರು ಮಾಡ್ತಾರೆ ಹೇಗೆ? ಎಲ್ಲ ನಾವೇ ಮಾಡೋದು ಸರ್, ಯಾರು ನಮ್ಮನೆಯವ್ರು ಯಾರು ಮಾಡಲ್ಲ, ನಾನೇ ಮಾಡೋದು. ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಅದನ್ನ ಸಗಣಿ ಎಲ್ಲ ಬಾಚಿ ಅವ್ರು ಕೊಟ್ಟಿಗೆ ತೊಳೆದು ಅವಕ್ಕೆ ತಿಂಡಿ ಇಟ್ಟು ಹಾಲು ಕರೆಯೋದು. 5 ಗಂಟೆ ಹಾಲು ಕರಿತೀವಿ, 5 ಗಂಟೆ ಹಾಲು ಕರೆದು ಅಲ್ಲಿಂದ ಅದನ್ನ ಡೈರಿ ತಗೊಂಡೋಗಿ ಹಾಲು ಹಾಕ್ಬಿಟ್ಟು ನಾವೇ ಅಲ್ಲಿ ಇದು ಮಾಡ್ತೀವಿ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬಂದು ಅವ್ಕೆ ಸ್ನಾನ ಮಾಡಿಸಿ ಮತ್ತೆ ಮೇವು ತಂದು ಮತ್ತೆ 12 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇವು. ಅವಕ್ಕೆ ಏನೇನ್ ಮೇವು ಕೊಡ್ತೀರ? ಹಸಿರು ಮೇವು ಕೊಡ್ತೀವಿ, ಒಣೆ ಹುಲ್ಲು ಕೊಡ್ತೀವಿ, ಸೀಮೆ ಹುಲ್ಲು ಹಾಕೊಂಡಿವಿ, ಜೋಳ ಕಡ್ಡಿ ಹಾಕಿವಿ, ಪೂರ್ತಿ ಹಸೆ ಹುಲ್ಲೇ ಸರ್ ಹೆಚ್ಚಿಗೆ ಕೊಡೋದು, ಒಣೆ ಹುಲ್ಲು ಕೊಡ್ತಾ ಇಲ್ಲ. ಎಷ್ಟು ಬಾರಿ ಕೊಡ್ತೀರಾ? 12 ಗಂಟೆ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ ಮಟ್ಟ ಮೇಯಿಸ್ತೀವಿ, ಆಮೇಲೆ ಮುಗೀತು ಸರ್. ಆಮೇಲೆ ಎರಡು ಟೈಮ್ ನೀರು ತೋರಿಸ್ತೀವಿ. ನೀರು ತೋರಿಸಾದ್ಮೇಲೆ 5 ಗಂಟೆ ಹಿಂಡಿ ಇಡ್ತೀವಿ. 5 ವರೆಗೆ ಹಾಲು ಕರಿತೀವಿ. ಹಾಲು ಕರೆದ್ರೆ ಮತ್ತೆ ಮುಗೀತು. ಮತ್ತೆ ರಾತ್ರಿ ಏನೂ ಹಾಕಲ್ಲ. ಮತ್ತೆ ನಾಳೆನೇ ಅದಕ್ಕೆ ಉಪಚಾರ ಆಯಿತು. ಅದಕ್ಕೆ ಏನಾದ್ರು ಕಾಯಿಲೆ ಗಿಲೆ ಬರುತ್ತೆ, ಅದ್ರ ಮುನ್ಸೂಚನೆ ಎಲ್ಲ ಕಂಡಾಗ ಯಾವ ರೀತಿ ಅದನ್ನ ನಿರ್ವಹಿಸ್ತೀರಿ? ಕಾಯಿಲೆ ಹಂಗೇನಾರು ಅದಕ್ಕೆ ಕಾಯಿಲೆ ಉಲ್ಮೆ ಎಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಏನಾರು ಯಾಕೋ ಸಪ್ಪು ಐತೆ ಅಂದಾಗ ಜ್ವರ ಬಂದೈತೆ, ಒಂದು ಟೆಂಪರೇಚರ್ ತಂದು ಇಟ್ಕೊಂಡಿರ್ತೀವಿ, ಅದನ್ನ ನೋಡಿರ್ತೀವಿ, ಇಷ್ಟು ಡಿಗ್ರಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದು ಜ್ವರ ಐತೆ ಅಂದ್ರೆ ಡಾಕ್ಟರ್ ತಕ್ಷಣ ಫೋನ್ ಮಾಡಿ ಕರೆಸಿ ಅದಕ್ಕೆ ಮೆಡಿಸಿನ್ ಕೊಡ್ತೀವಿ. ಆದಷ್ಟು ಜರ್ಸಿಗಳಲ್ಲಿ ಕಾಯಿಲೆ ಕಮ್ಮಿ ಸರ್, ಆದಷ್ಟು ಕೆಚ್ಚಲು ಬಾವನು ಕಮ್ಮಿ. ಎಚ್ ಎಫ್ ಗಿಂತ ಈ ಜರ್ಸಿಗಳಲ್ಲಿ ಕಾಯಿಲೆ ಅನ್ನೋದು ಕಮ್ಮಿ. ಬೇರೆ ಹಸು ಸಾಕ್ಬೋದಾಗಿತ್ತು ತಾವು? ಸಾಕ್ಬೋದಿತ್ತು. ಎಚ್ ಎಫ್ ಸಾಕ್ಬೋದು ಸರ್, ಅದು ಬಹಳ ಕಷ್ಟ. ಅವು ಕೆಚ್ಚಲು ಬರೋ ಕಚ್ಚ ಹಾಲು ಕೊಡ್ತವೆ, ಇನ್ನಹ ಕೆಚ್ಚಲು ಬಾವು ಬರೋದು ಜಾಸ್ತಿ. ಅವು ಸಾಕಕ್ಕಾಗಲ್ಲ, ದೊಡ್ಡ ರಾಸುಗಳು. ಆದ್ರೆ ನಮ್ಮಲ್ಲೇ ಇದಕ್ಕೆ ಹೆಚ್ಚು ಜರ್ಸಿಗಳೇ ಬೆಸ್ಟ್, ಒಳ್ಳೇದು. ಅಂದ್ರೆ ಖರ್ಚು ಎಷ್ಟು ಬೀಳುತ್ತೆ ತಮಗೆ ತಿಂಗಳಿಗೆ? ತಿಂಗಳಿಗೆ ಸರ್ ನನಗೀಗ 4 ಹಸು 5 ಹಸುನಿಂದ ಅಂದ್ರೆ ಈಗ 4 ಹಸು ಹಾಲು ಕೊಡ್ತಾ ಇದಾವೆ, ಒಂದು ಮಣಕ ಗಬ್ಬಿ ಇದೆ. ಒಟ್ಟು 6 ರಾಸಿಂದ ತಿಂಗಳಿಗೆ 4 ಚೀಲ ಹಿಂಡಿ ಹೋಗುತ್ತೆ, 4,000 ಖರ್ಚಾಗುತ್ತೆ. ಆಮೇಲೆ ಆ ಮೇವು ಇನ್ನೇನು ಮೇವು ತೋಟದಲ್ಲಿ ಬೆಳ್ಕೊಂಡಿರ್ತೀವಿ, ಅದೇ ತಂದು ಹಾಕೊಂತೀವಿ. ಅದು ಬಿಟ್ಟರೆ ಇನ್ನೇನು ಹೆಚ್ಚಿಗೆ ಇಲ್ಲ. ಒಟ್ಟು ಅದನ್ನ ಅದೇ ತಿಂಗಳು ಅವೆಲ್ಲ ಕಳೆದಿವಿ ಅಂದ್ರೆ ತಿಂಗಳಿಗೆ ಒಂದು 10,000 ಇನ್ಕಮ್ ಇದೆ ಸರ್. ಒಟ್ಟಿನಲ್ಲಿ ಹಸುವಿಂದನೂ ಲಾಭ ಇದೆ? ಹಸುವಿಂದನೂ ಲಾಭ ಇದೆ ಸರ್. ಗೊಬ್ಬರ ಎಷ್ಟು ಬರುತ್ತೆ? ಗೊಬ್ಬರ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ 25 ಟಿಲ್ಲರ್ ಗೊಬ್ಬರ ಆಗುತ್ತೆ ಸರ್. ಬೇರೆಯವ್ರಿಗೆ ಕೊಡ್ತೀರಾ ಅಥವಾ ನಿಮಗೆ? ನಾವು ಎಷ್ಟು ಬೇಕು ನಮ್ಮ ಜಮೀನಿಗೆ ಅಷ್ಟು ಹೊಡ್ಕೊಂಡು ಉಳಿಕಿದ್ದು ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ. ಆ ಮಾರಾಟ ಮಾಡಿದಲ್ಲಿ ಒಣೆ ಹುಲ್ಲು ತಂದು ಹಾಕೊಳ್ತೀವಿ. ಜೊತೆಗೆ ಅವಾಗ್ಲೇ ಹೇಳ್ತಾ ಇದ್ರಿ ತಾನು ಅಡಿಕೆ ಗಿಡ ಕೂಡ ಮಾಡಿ ಬೇರೆಯವ್ರಿಗೆ ಕೊಡ್ತೀನಿ ಅಂತ. ಎಷ್ಟು ಗಿಡ ಎಕ್ಸ್ಟ್ರಾ ಮಾಡ್ತೀರಿ ಸರ್? ಈಗ 2,000 ಗಿಡ ಮಾಡಿದೀನಿ ಅಂದ್ರೆ ನಾ ಅದರಲ್ಲೇ ಮಾರೋದು. ಒಂದ್ ಗಿಡಕ್ಕೆ 30 ರೂಪಾಯಿ ಗಿಡ ನೋಡಿ ಅವತ್ತ ಆ ರೇಟ್ ಏನಿರುತ್ತೆ ಆ ಗಿಡದ ಮೇಲೆ ನೋಡಿ ರೇಟ್ ಮಾಡಿ ಮಾರ್ತೀವಿ. ಎಲ್ಲೆಲ್ಲಿ ಕೊಡ್ತೀರ ಗಿಡ? ಈ ಬೇರೆ ಕಡೆ ಯಾರ್ಯಾರು ಬರ್ತಾರೆ, ಎಲ್ಲೆಂದಿನ ಬರ್ತಾರೆ, ಈ ಬೇರೆ ಬೇರೆ ಊರಿಂದ ಬರ್ತಾರೆ, ಎಲ್ಲಿಂದ ತಂದಿರ್ತೀರಿ ಅಂತಾರೆ. ಗೋಟು ನಾವ್ ಇಂಥ ಕಡೆಯಿಂದ ತಂದು ಮಾಡಿರ್ತೀವಿ ಅಂತ ಹೇಳಿರ್ತೀವಿ. ಹಂಗಾಗಿ ಅವ್ರು ಬಂದು ತಗೊಂಡು ಹೋಗ್ತಾರೆ ಸರ್. ಅಡಿಕೆ ನಿರ್ವಹಣೆಯಲ್ಲಿ ಖರ್ಚು ಎಷ್ಟು ಬೀಳುತ್ತೆ ಅಂತೀರಿ ವರ್ಷಕ್ಕೆ? ತೋಟಕ್ಕೆ ಅಂದ್ರೆ ನಾವು ಮಾಡ್ದಂಗೆ ಸರ್, ಈಗ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ ಈಗ ಜಾಸ್ತಿ ಗೊಬ್ಬರ ಹಾಕ್ತಿವಿ ಅಂದ್ರೆ ಹೆಚ್ಚು ಈಗ ವರ್ಷಕ್ಕೆ ನಾವು ಮಾಡ್ತಾ ಇರೋದು ಅಂದ್ರೆ ಈಗ 1 ವರ್ಷಕ್ಕೆ 4 ಚೀಲ ಗೊಬ್ಬರ ಕೊಡ್ತೀವಿ. ಅದು ಬಿಟ್ರೆ ಹೆಚ್ಚಿಗೆ ಕೊಡಲ್ಲ. ಆ ಔಷಧಿ ಅಂತೂ ಹೊಡೆದಿಲ್ಲ ನಾವು ಇವತ್ತಿಗೂ. ಅಷ್ಟು ಖರ್ಚು ಬೀಳುತ್ತೆ ಸರ್. ಅದು ಎಷ್ಟು ಬೀಳ್ಬಹುದು ಅಂತ ತಮ್ಮ ಅಂದಾಜಿನ ಪ್ರಕಾರವಾಗಿ ಎಲ್ಲ ನಿಮ್ದೇ ಸಿಗುತ್ತೆ, ನೀವು ಮಾಡ್ತಕ್ಕಂಥ ಖರ್ಚು ಎಷ್ಟು? ನಾವು ಮಾಡ್ತಾ ಇರೋ ಖರ್ಚು ಈಗ ಒಂದು ಅಂದಾಜು ಅಂದ್ರೆ ಒಂದು 6,000 ಖರ್ಚು ಬೀಳುತ್ತೆ ಸರ್. ಆದಾಯ ಎಷ್ಟು ಎಷ್ಟು ನೀವು ಬರ್ಬೋದು ಅಂತ? ಆದಾಯ ಇನ್ನು ಕಂಡಿಲ್ಲ, ಇನ್ಮೇಲೆ ಕಾಣಬೇಕು, ನೋಡೋಣ ಮುಂದೆ ಎಷ್ಟು ಬರುತ್ತೆ ಅಂತ. ನಾವು ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು ಸರ್. ಅಂದ್ರೆ ಕೆಲವರೆಲ್ಲ ಅಡಿಕೆ ಮಧ್ಯದಲ್ಲಿ ಬಾಳೆ ಕೂಡ ಹಾಕ್ತಾರೆ, ನೀವೇನಾದ್ರೂ ಆ ತರದ ಒಂದು ಪ್ರಯತ್ನ ಮಾಡಿದ್ರ? ಮಾಡಿದ್ವಿ ಸರ್. ಅದ ಯಾಕ ನಮಗೆ ಇಡಿಸ್ಲಿಲ್ಲ, ಅದು ಬಾಳೆ ಹಾಕಿದ್ರು ಅಡಿಕೆ ಗಿಡಕ್ಕೆ ಹೊಡ್ತಾ ಆಮೇಲೆ ಕೆಲಸ ಮಾಡಕ್ಕಾಗ್ಲಿ ಒಂದ್ ಇದ್ ಮಾಡಕ್ಕಾಗ್ಲಿ ತೊಂದ್ರೆ ಆಗುತ್ತೆ. ಆದ್ರೂ ಒಳ್ಳೇದು ಅಂದ್ರೆ ಬಾಳೆ ಗಿಡ ಇರೋದಲ್ಲ, ಅದು ಏನಪ್ಪಾ ಅಂದ್ರೆ ಫ್ರೀ ಇರ್ಬೇಕು ತೋಟಗಳು, ಕೆಲಸ ಮಾಡಕ್ಕಾಗ್ಲಿ ಅದು ಏನೇ ಮಾಡಕ್ಕಾದ್ರು ವೈನ ತೋಟಗಳಿಗೆ. ಮುಂದೆ ಏನ್ ಮಾಡ್ಬೇಕು ಅಂತ ಇದೀವಿ ಇವೆರಡರ ಜೊತೆಗೆ ಬೇರೆ ಏನಾದ್ರು ಅನ್ನೋದೇನಾದ್ರು ಆಸಕ್ತಿ ಇದೆಯಾ ಮುಂದೆ? ಇನ್ನೇ ಇಲ್ಲ ಸರ್, ಇದೇ ನಾವು ಉದ್ಯೋಗ ಹಸುಗಳು ಕಟ್ಕೊಂಡಿವಿ, ಕೃಷಿ ಇನ್ನು ಮುಂದೆ ಮಾಡ್ಬೇಕು ಅಂತಾನೆ ಇದೀವಿ. ಮುಂದ್ ಹೋಗ್ತಾ ಹೋಗ್ತಾ ಹೆಂಗ ಆಗುತ್ತೆ ಹಂಗ ಅನುಕೂಲವಾಗಿ ಮಾಡ್ಕಂತ ಮುಂದುವರ್ಸ್ಕಂತ ಹೋಗೋಣ ಅಂತ ಮಾಡಿ ಸರ್. ಒಟ್ಟಲ್ ಕೃಷಿ ಮಾಡಿ ನೆಮ್ಮದಿ ಇದೆ, ಸಂತೋಷ ಇದೆ ಸರ್? ಏನ್ ತೊಂದ್ರೆ ಇಲ್ಲ, ಸಂತೋಷ ಇದೆ, ನೆಮ್ಮದಿ ಇದೆ. ಆದಷ್ಟು ಈ ನೆಮ್ಮದಿ ಸಾಕು ನಮಗೆ. ಓದನ್ನ ಬಿಟ್ಟು ಸಡನ್ ತಾವು ಕೃಷಿ ಹೇಳಿದ್ರಿ, ಏನ್ ಅನಿಸ್ತು ಆ ಸಮಯದಲ್ಲಿ? ಆ ಸಮಯದಲ್ಲಿ ಸಡನ್ ಹಿಡ್ದ ಒಂದ್ ಸ್ವಲ್ಪ ತೊಂದ್ರೆ ಅನ್ನಿಸ್ತು, ಆಮೇಲೆ ಏನ್ ನಮಗೆ ತೊಂದ್ರೆ ಅನ್ನಿಸ್ಲಿಲ್ಲ. ಅದು ಸರಾಗವಾಗಿ ಹಂಗೆ ನಡ್ಕಂತ ಬಂದ್ಬಿಡ್ತು. ಆಮೇಲೆ ಅದೇ ಉದ್ಯೋಗಕ್ಕೆ ನಾವು ಕೃಷಿಯಿಂದ ಇದನ್ನ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ. ಹಂಗಾಗಿ ನಮಗೆ ಎರಡು ಮೇಂಟೈನ್ ಮಾಡ್ಕಂತ ಅನುಕೂಲ ಆಯ್ತು ಸರ್. ಹೈನುಗಾರಿಕೆ ಹೆಂಗ ಆಸಕ್ತಿ ಬಂತು ತಮಗೆ ಮಾಡ್ಬೇಕು ಅಂತ? ಅದು ಮಾಡ್ಬೇಕು ಅಂತ ಕಟ್ಟಬೇಕು. ಮುಂಚೆ ನಮ್ಮಲ್ಲಿ ನಾಟಿ ದನ ಇದ್ದು ನಾಟಿ ದನ ಬಿಟ್ಟು ಈಗ ಹಸು ಸೀಮೆ ಹಸು ಸಾಕೋಣ ಅಂತಾನೆ ಅವಾಗ್ಲಿಂದ ನಮಗೆ ಸಾಕ್ಬೇಕು ಅನ್ನೋ ಇದ ಆಸೆ ಆಯ್ತು. ಹಂಗ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸರ್ ಹೈನುಗಾರಿಕೆ ಮಾಡಿ. ಒಟ್ಟಲ್ಲಿ ಈ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಕೃಷಿ ಬಗ್ಗೆ ಮತ್ತು ಹೈನುಗಾರಿಕೆ ಬಗ್ಗೆ? ಹೈನುಗಾರಿಕೆ ಬಗ್ಗೆ ಅಂದ್ರೆ ಅವ್ರಿಗೆ ಮಾಡಿದ್ರೆ ಅನುಕೂಲ. ಕೆಲವರು ಏ ನಮಗೆ ಹಸು ಕಟ್ಕೊಂಡ್ರೆ ಲಾಸ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಲಾಸ್ ಅಂತೂ ಆಗಲ್ಲ ರೈತರುಗಳಿಗೆ. ಅಂದ್ರೆ ಶ್ರಮ, ನಾವು ಎಷ್ಟು ಶ್ರಮ ಬೀಳ್ತೀವಿ ಅಷ್ಟು ಒಳ್ಳೇದು. ಶ್ರಮ ಬಿದ್ರೆ ಆಗುತ್ತೆ, ಶ್ರಮ ಬೀಳಲ್ಲ ಅಂದ್ರೆ ಯಾವ್ದು ಮಾಡಿದ್ರು ಯಾವ್ದು ಮಾಡೋಕ್ಕೂ ಆಗಲ್ಲ. ಕೃಷಿ ಬಗ್ಗೆನೆ ಆಗ್ಲಿ ಒಂದ್ ಯಾವ್ದು ಮಾಡಿದ್ರು ನಾವು ಶ್ರಮ ಎಷ್ಟು ಪಡ್ತೀವಿ ಅಷ್ಟು ನಮಗೆ ಅನುಕೂಲ. ಶ್ರಮ ಮಾಡಲಿಲ್ಲ ಅಂದ್ರೆ ಕಷ್ಟ ಬೀಳಲ್ಲ ಅಂದ್ರೆ ಯಾವುದು ಅನುಕೂಲ ಆಗಲ್ಲ.